ಈಗ ನವೀ ಸರ್, ಸಾಮಾನ್ಯವಾಗಿ ನಾವು ಈ 8 ಸಂಚಿಕೆಯಲ್ಲಿ ಏನ್ ನೋಡಿದೀವಿ ಅಂದ್ರೆ ಅಂಗವಿಕಲರಿಗೆ, ದೃಷ್ಟಿ ವಿಕಲಚೇತನರಿಗೆ ಸ್ವಲ್ಪ ಕಷ್ಟ ಆಗ್ತಿದೆ. ಅಂದ್ರೆ ಅವ್ರಿಗೆ ಕೆಲಸ ಸಿಗ್ತಿಲ್ಲ ಅಂತ ಕಾಲ್ ಮಾಡ್ತಾರೆ, ಡಿಲೇ ಮಾಡ್ತಿದ್ದಾರೆ ಅಂತ ಕಾಲ್ ಮಾಡ್ತಿದ್ದಾರೆ. ಈ ಸಮಸ್ಯೆಗಳ ಪರಿಹಾರ ಮಾಡಲಿಕ್ಕೆ ಪಂಚಾಯತ್ ವತಿಯಿಂದ ಏನಾದರೂ ವಿಶೇಷವಾಗಿ ಕಾರ್ಯಕ್ರಮ ಮಾಡ್ತಿದ್ದಾರೆ ಸರ್? ಅಂದ್ರೆ ವಿಶೇಷ ಚೇತನರ ಸಲುವಾಗಿ ಉದ್ಯೋಗ ಖಾತ್ರಿಯಲ್ಲಿ ವಿಶೇಷ ಚೇತನರಿಗೆ ಸಪರೇಟ್ ಒಂದು, ಅಂದ್ರೆ ಈಗ ಒಂದು ಕುಟುಂಬಕ್ಕೆ ಒಂದು ಜಾಬ್ ಕಾರ್ಡ್ ಕೊಡಬೇಕಂತಿದೆ, ಆದರೆ ವಿಶೇಷ ಚೇತನರಿಗೆ ಒಬ್ಬ ಪರ್ಸನ್ಗೆ ಒಂದು ಜಾಬ್ ಕೊಡಬೇಕಂತ ಇದೆ. ಆಮೇಲೆ ಅವರಿಗೆ 50% ಕೆಲಸದಲ್ಲಿ ರಿಯಾಯಿತಿ ಇದೆ. ಅಂದ್ರೆ ಅವರು ಈಗ ಒಬ್ಬ ನಾರ್ಮಲ್ ಒಂದು ಮೀಟರ್ ಒಂದು ಕ್ಯೂಬಿಕ್ ಮೀಟರ್ ಕೆಲಸ ಮಾಡಿದ್ರೆ ಅಥವಾ 0.5 ಕ್ಯೂಬಿಕ್ ಮೀಟರ್ ಮಾಡಿದ್ರೆ ಫುಲ್ ಪೇಮೆಂಟ್ ಆಗುತ್ತೆ. ಆಮೇಲೆ ಅವರಿಗೆ ಸಣ್ಣ, ಅಂದ್ರೆ ಅವರಿಗೆ ಹಗುರವಾದಂತಹ ಕೆಲಸಗಳನ್ನು ನಾವು ಹಚ್ಚಿ ಒಂದು ಸಾಮಾಜಿಕ ಕಳಕಳಿಯನ್ನು ಈ ಒಂದು ಉದ್ಯೋಗ ಖಾತ್ರಿಯಲ್ಲಿ ಕೊಟ್ಟಿದ್ದಾರೆ. ಯಾವ ರೀತಿ ಕೆಲಸಗಳು ಇರುತ್ತೆ ಸರ್? ಸಾಮಾನ್ಯವಾಗಿ ಅಂದ್ರೆ ಈಗ ಬ್ಲೈಂಡ್ ಇದ್ರೆ ಅವರು ಒಂದು 15-20 ಜನ ಇದ್ರೆ ಅವ್ರ ಮಕ್ಕಳನ್ನ ಆರೈಕೆ ಮಾಡೋದು, ನೀರು ತಂದು ಕೊಡೋದು, ಆಮೇಲೆ ಪುಟ್ಟೆ ಸಲಿಕೆಗಳನ್ನು ತಂದು ಕೊಡೋದು, ಈ ತರ ಒಂದು ಒಳ್ಳೆ ಸಣ್ಣ ಸಣ್ಣ ಕೆಲಸಗಳನ್ನು ಅವ್ರಿಗೆ ಹಚ್ಚಿ ಒಂದು ಸಾಮಾಜಿಕ ಭದ್ರತೆ ಒದಗಿಸುವ ಒಂದು ನಿಟ್ಟಿನಲ್ಲಿ ಅವ್ರನ್ನು ಒಂದು ಒಳ್ಳೆಯ ನಾಗರಿಕರಾಗಿ ಬದುಕಲಿ ಅನ್ನೋ ಒಂದು ರೀತಿಯಲ್ಲಿ ಎಷ್ಟು ಸಾಧ್ಯ ಆದಷ್ಟು ಒಂದು ಹಗುರವಾದ ಕೆಲಸವನ್ನು ಕೊಟ್ಟು ಅವರಿಗೆ ಫುಲ್ ಪೇಮೆಂಟ್ ಮಾಡೋದು ಈ ಒಂದು ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಅಳವಡಿಸಿದ್ದಾರೆ. ಕರೆ ಇದೆ ಸರ್, ನೋಡೋಣ ಯಾರಂತ. ಹಲೋ ಹೇಳಿ ಸರ್, ಯಾರು ಕರೆ ಮಾಡಿದಿರಿ, ಎಲ್ಲಿಂದ? ನಾನು ಗೌಡ ಅಂತ ರೀ, ಈರಣ್ಣಗೌಡ ಅಂತ ರೀ, ಜೇವರ್ಗಿ ತಾಲೂಕ. ಈರಣ್ಣ ಗೌಡ ಜೇವರ್ಗಿ ತಾಲೂಕ್, ಯಾವ ಊರು ಸರ್? ಗೌರಿ ಸರ್, ಮೊನ್ನೆ ಫೋನ್ ಮಾಡಿದ್ನಲ್ರಿ ಸರ್ ನಿಮ್ಗೆ. ಹಾ ಸರ್ ಹೇಳಿ. ನಾನಾ ಗೌಡ ಫೋನ್ ಹಚ್ಚಿದ್ರಿ ಸರ್, ಅವ್ರು ಬಾ ಅಂತ ಹೇಳಿದ್ರಿ, ಮೊನ್ನೆ ಹೋಗಿದ್ದನ್ರಿ ಮಂಗಳೂರ್ತನ ರೀ ಸರ್. ಅವ್ರು ಬಂದು ಹೋಗಿದ್ದಾರೆ ಸರ್, ನಮ್ದು ಆಡಿಯೋ ವಿಡಿಯೋ ಕಾರ್ಡ್ ಫೋಟೋ ತಗೊಂಡ, ಈಗ ಏನೂ ಇಲ್ಲಪ್ಪ, ಫೋನ್ ಇಲ್ಲ, ಚಸ್ಮನೆ ಇಲ್ಲ, ಆಯ್ತು ಕಿವಿ ಕೇಳ್ತಂದ್ರೆ ಮಿಷನ್ ಕೊಡ್ತೀವಿ ಅಂತ ಇಷ್ಟ ಹೇಳಿದ್ರಿ. ಮತ್ತೆ ಬಾ ಬರ್ರಿ ಅಂತಂದ್ರಿ ಸರ್, ಯಾವ ಸೌಲಭ್ಯ ಸಿಕ್ಕಿಲ್ಲ ನಮ್ಗ. ಸರಿ, ಹಂಗ ವಿಕಲ ಕಲ್ಯಾಣ ಅಧಿಕಾರಿನ ನೀವು ಭೇಟಿಯಾಗಿದ್ದೀರಿ? ಈಗ ನಮ್ಮಲ್ಲಿ MRW ನಾನಾಗೌಡ ಅಂತ ಇರ್ತಾರೆ. ಭೇಟಿಯಾಗಿರಿ ಸರ್ ಅವ್ರಿಗೆ. ಅವರು ನಾನಾಗೌಡರು ಫೋನ್ ಹಚ್ಚಿದ್ರಿ ಸರ್, ಅವ್ರು ಬಾಸಿದ್ರು ಹೋಗಿದ್ದಾರೆ ಸರ್ ಮಂಗಳವಾರ ದಿನ ರೀ, ಆಡಿಯೋ ವಿಡಿಯೋ ಕಾರ್ಡ್ ಆದ್ರೆ ಕೇಳಿದ್ರಿ, ಆದ್ರೆ ಅಂತಂದ್ರೆ ಫೋಟೋ ತಕೊಂಡ್ರಿ ಸರ್. ಈಗಂತೂ ಏನಿಲ್ಲ ಸೌಲಭ್ಯಗಳು, ಇನ್ನೊಂದು ನಾಲ್ಕು ದಿನ ಬಿಟ್ಟು ಬಾಕಿ ಶಿಸ್ತಿದೆ ಸರ್, ಆದ್ರೆ ನಮ್ಗೇನು ಸೌಲಭ್ಯ ಸಿಕ್ಕಲ್ಲ. ಇಲ್ಲ, ಅದು ಸೌಲಭ್ಯಗಳು ತುರಂತ ಹಿಂಗಿರಲ್ಲ, ಅದು ಬಂದಾಗೆ ಕೊಡಬೇಕಾಗ್ತದೆ. ಈಗ ನಾನು ನಾನಾಗೌಡಿಗೆ ಇನ್ನೊಂದು ಸಲ ಹೇಳ್ತೀನಿ, ಗಮಾರ್ದವರನ್ನು ಆದ್ಯತೆ ಮೇಲೆ ಪರಿಗಣಿಸಿ ಅವ್ರಿಗೆ ಕೊಡ್ಲಕ್ಕೆ ನಾ ಹೇಳ್ತಾ ಇದ್ದೀನಿ. ಆಯ್ತು ಸರ್. ಇನ್ನೊಂದ್ರೆ ಸರ್ ವಿಷಯ ರೀ, ನಾವು ನಮ್ಮ ಹೊಲ್ದಾಗ ಬದು ನಿರ್ಮಾಣ ಮಾಡ್ಬೇಕಂತ ಮಾಡಿವ್ರಿ, ನಮ್ದು ಕಾರ್ಡ್ ಬರ್ತದೆ ಬದು ನಿರ್ಮಾಣ ಮಾಡ್ಕೋಬೇಕಾದ್ರೆ ನಿಮ್ಮ ಒಂದು ವಾರ್ಡ್ ಸಭಾ ಗ್ರಾಮ ಸಭಾ ಅಂತ ಮಾಡ್ತಾ ಇದಾರೆ ಗ್ರಾಮ ಪಂಚಾಯತಿ. ಆ ಟೈಮಲ್ಲಿ ನಿಮ್ಮ ಕೆಲಸಗಳನ್ನ ನೀವು ಅಲ್ಲಿ ಸೇರಿಸಬೇಕು, ಅಂದ್ರೆ ಗ್ರಾಮ ಸಭೆಯಲ್ಲಿ ನಿಮ್ಮ ಪ್ರಸ್ತಾವನೆ ಕೊಡಬೇಕು. ಅವಾಗ ಆ ಕೆಲಸಗಳನ್ನು ನಾವು ಆಕ್ಷನ್ ಪ್ಲಾನ್ ದಲ್ಲಿ ಇಟ್ಟಾಗ ಮಾತ್ರ ನಾವು ಕೆಲಸ ಮಾಡಕ್ ಬರ್ತದೆ. ನೇರವಾಗಿ ನಮ್ಗೆ ಕೆಲಸ ಕೊಡ್ರಿ ಅಂತ ಆ ತರ ಹೋದ್ರೆ ಕೆಲಸ ಆಗಲ್ಲ. ನೀವು ಗ್ರಾಮ ಸಭೆ ಮತ್ತು ವಾರ್ಡ್ ಸಭೆಯಲ್ಲಿ ಭಾಗವಹಿಸ್ರಿ. ಹೇಳಿ ಸರ್. ಜಾಬ್ ಕಾರ್ಡ್ ಹೇಳಿದ್ನಲ್ಲ, ಈಗ ಮೂರು ಡಾಕ್ಯುಮೆಂಟ್ಸ್ ಬೇಕು, ಒಂದು ಬ್ಯಾಂಕ್ ಅಕೌಂಟ್, ಒಂದು ಆಧಾರ್ ಕಾರ್ಡ್, ಒಂದು ರೇಷನ್ ಕಾರ್ಡ್, ಮೂರು ಇದ್ರೆ ಮಾತ್ರ ಜಾಬ್ ಕಾರ್ಡ್ ಮಾಡಿ ನೀವು ಯಾವುದೇ ವರ್ಷದಲ್ಲಿ ಯಾವುದೇ ದಿನ ಹೋದ್ರು ನಾವು 15 ದಿನದಲ್ಲಿ ನಾವು ಮಾಡಿಕೊಡ್ತೇವೆ. ಫಾರ್ಮ್ ತುಂಬ, ಫಾರ್ಮ್ ನಂಬರ್ 1A ಅಂತ ಇರ್ತದೆ, ಅದು ಕೊಡ್ಲಿಲ್ಲ ಅಂದ್ರೆ ಒಂದು ಬಿಳಿ ಹಳೆ ಮೇಲೆ ನನ್ಗೆ ಒಂದು ಜಾಬ್ ಕಾರ್ಡ್ ಮಾಡಿ ಕೊಡುವಂತ ಅಂದ್ರೂ ನಾವು ಮಾಡಿಕೊಡ್ತೀವಿ. ಆನ್ಲೈನ್ ಇರ್ತದೆ ಸರ್. ನಮಸ್ತೆ. ಅಲ್ಲಿ ನಿಮ್ಮ ಯಾರೊಬ್ರು ಲೇಡೀಸ್ ಇದಾರಲ್ಲ ಕಂಪ್ಯೂಟರ್ ಆಪರೇಟರ್, ಅವ್ರಿಗೆ ಕೊಡ್ರಿ, ನಾ ಹೇಳಿಸ್ತೀನಿ. ತುಂಬಾ ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕೆ. ಧನ್ಯವಾದಗಳು. ಈ ಭಾಗದಲ್ಲಿ ಕೃಷಿ ಮಾಡಬೇಕಾದ್ರೆ ಮುಖ್ಯವಾಗಿ ಜಲ ಸಂರಕ್ಷಣೆ ತುಂಬಾ ಮುಖ್ಯ ಆಗುತ್ತೆ ಮೇಡಮ್. ಅಂದ್ರೆ ಯಾವ ರೀತಿ ನಾವು ತುಂಬಾ ಎಫಿಷಿಯಂಟ್ ಆಗಿ ನೀರನ್ನ ಬಳಕೆ ಮಾಡ್ತೀವಿ ಅಂತ, ಈ ನಿಟ್ಟಿನಲ್ಲಿ ಯಾವ್ದಾದ್ರೂ ಯೋಜನೆಗಳಿದೆಯಾ ಮೇಡಮ್ ಜಲ ಸಂರಕ್ಷಣೆಗಾಗಿ? ಸರಿ, ಈಗ ಈ ವರ್ಷದಾಗ ಏನ್ ಮಾಡಿದ್ದಾರೆ ನಮ್ಮಲ್ಲಿ ಈ ವರ್ಷದಿಂದ ಮೇಡಮ್? ಅಂದ್ರೆ ಸರ್, ನಮಗ ಈಗ 23-24 ಒಂದು ಸರ್ಕಾರದಿಂದ ಒಂದು ಆದೇಶ ಬಂದಿದೆ. ಪ್ರತಿಯೊಂದು ಪಂಚಾಯತಿಯಲ್ಲೂ ಕೂಡ ಒಂದು ಮೈಕ್ರೋ ವಾಟರ್ ಶೆಡ್ ಬೇಸ್ಡ್ ಅಲ್ಲಿ ಜಲ ಸಂಜೀವಿನಿ ಅಂತ ಒಂದು ಯೋಜನೆ ಬಂದಿದೆ. ಅದರ ಪ್ಕಾರ ನಮ್ಮ ಜಿಲ್ಲಾ ಪಂಚಾಯತಿಯಿಂದ ನಮ್ಮಲ್ಲಿ 261 ಪಂಚಾಯತಿಗಳಿದ್ದಾವೆ. ಪ್ರತಿಯೊಂದು ಪಂಚಾಯತಿಯಲ್ಲಿ ಕೂಡ ಒಂದು ಮೈಕ್ರೋ ವಾಟರ್ ಶೆಡ್ ಬೇಸ್ಡ್ ಈಗ ಆಲ್ರೆಡಿ ಸೆಟಲೈಟ್ ಮುಖಾಂತರ ಒಂದು ಎಲ್ಲ ಪ್ಲೇ ಆಯ್ಕೆ ಮಾಡಲಾಗಿದೆ. ಅಲ್ಲಿ ನಮಗೇನಂತಂದ್ರೆ ಈಗ ಗುಡ್ಡ ಇರುತ್ತಲ್ಲ, ಮಳೆ ಬಂದ್ರೆ ಗುಡ್ಡದಿಂದ ನೀರು ಹರ್ಕೊಂಡು ಬಂದು ಕೆಳಗಡೆ ನಮಗೆ ಒಂದು ಕೆರೆಗೂ ಎಲ್ಲ ನದಿಗೆಲ್ಲ ಸೇರುತ್ತೆ. ಈ ಒಂದು ಜಲ ಒಂದು ನಮ್ಮ ಇದು ಯೋಜನೆ ಮುಖ್ಯ ಉದ್ದೇಶ ಅಂತ ಏನಂದ್ರೆ ಓಡುವ ನೀರನ್ನ ನಡೆಯುವಂಗ ಮಾಡೋದು, ನಡೆಯುವಂತಹ ನೀರನ್ನ ಇಂಗುವಂಗ ಮಾಡೋದು. ಕರೆಕ್ಟ್. ಅದಕ್ಕೆ ನಮಗೇನು ಮೇಲ್ಗಡೆ ಗುಡ್ಡದಿಂದ ನಾವು ಮೇಲ್ ಸ್ತರದಿಂದ ನಮಗೇನು ನೀರು ಬರುತ್ತೆ ಕಂಪ್ಲೀಟ್ ಒಂದು 500 hectares ಮಿನಿಮಮ್ ಒಂದು ಏರಿಯಾ ಒಂದು ಮೈಕ್ರೋ ವಾಟರ್ ಶೆಡ್ ಅಂದ್ರೆ 500 hectares ಬರುತ್ತೆ. ಅದರಲ್ಲಿ ಒಂದು ಸೈಂಟಿಫಿಕ್ ಬೇಸಿಸ್ ಮೇಲೆ DPR ನ ಪ್ರತಿಯೊಂದು ಪಂಚಾಯತಿಯಲ್ಲೂ ಕೂಡ ಮಾಡ್ತಾ ಇದ್ದಾರೆ. ಅಂತರ್ಜಲ ಮಟ್ಟ ಮೇಲೆತ್ತರೋ ಉದ್ದೇಶ 100% ಸರ್, 100%. ಅಲ್ಲಿ ಏನಿರುತ್ತೆ ನಾಲೆ ಮುಚ್ಚೋಗಿರುತ್ತೆ, ನಾಲೆಯನ್ನ ಕ್ಲೀನ್ ಮಾಡೋದು, ಆಮೇಲೆ ಎಲ್ಲ ಗುಡ್ಡಕ್ಕೆ ಅಡ್ಡಲಾಗಿ ನಾವು ಟ್ರೆಂಚಸ್ ಅನ್ನ ತೆಗೆಯೋದು, ಮುಂದಲ್ಲಿ ಗಿಡಗಳನ್ನ ಹಚ್ಚ ಗುಡ್ಡಕ್ಕೆ ಗಿಡಗಳನ್ನ ಹಚ್ಚೋದು, ಮುಂದೆ ಕೆಳಗಡೆ ಬಂದಂಗೆಲ್ಲ ಅಲ್ಲಿ ನೀರು ಹರಿತು ಹೋಗ್ಬೇಕು ಚೆಕ್ ಡ್ಯಾಮ್ಗಳನ್ನ ಕಟ್ಟೋದು, ಕೃಷಿ ಹೊಂಡನ ಕಟ್ಟೋದು, ಗೋಕಟ್ ಅನ್ನ ಕಟ್ಟೋದು, ಹಂಗೆ ಎಲ್ಲಾ ನೀರನ್ನು ಅಲ್ಲಲ್ಲಲ್ಲಲ್ಲಲ್ಲ ಇಂಗಿಸೋದ್ ಏನಾಗುತ್ತೆ ಅಂತರ್ಜಲ ಜಾಸ್ತಿ ಆಗುತ್ತೆ. ಆ ಒಂದು ಯೋಜನಾ ಹಂತದಲ್ಲಿ ಯೋಜನೆ ಅಂತ ಇದೆ ಸರ್, ಮುಂದಿನ ವರ್ಷದಲ್ಲಿ ಚರ್ಚೆ ಮುಂದುವರ್ಸೋಣ. ಮೇಡಮ್ ಒಂದ್ ಕರೆ ಇದೆ ನೋಡೋಣ. ಹಲೋ ಹಲೋ ಹೇಳಿ, ಯಾರು ಮಾತಾಡೋದು? ನನ್ನ ಹೆಸರು ನರೇಶ್ ರೆಡ್ಡಿ ಅಂತ ಸರ್, ಸೇಡಂ ತಾಲೂಕ ಗೌಡ್ನಾಳಿಂದ ಮಾತಾಡ್ತಾ ಇದ್ದೀನಿ ಸರ್. ಹೇಳಿ ಸರ್, ತಮ್ಮ ಪ್ರಶ್ನೆ ಕೇಳಿ ಸರ್. ನನ್ನ ಪ್ರಶ್ನೆ ಏನಪ್ಪಾ ಅಂದ್ರೆ, ನಾವು 6th number ಪರ್ಯಂತ ತುಂಬಿ 15 days ಆಯ್ತು, ನಮ್ ಕೆಲಸ ಸಿಕ್ಕಿದೆ ಸರ್, ಇನ್ನ ಅದಕ್ಕೆ ನಮ್ಗೆ ಇದ್ರ ಬಗ್ಗೆ ಮಾಹಿತಿ ಕೊಡ್ತೀರಾ ಸರ್? 15 days ಆಯ್ತಾ ಸರ್? ಹಾ ಸರ್ ಆಗ ಸರ್. ಓಕೆ, ಯಾವ ಪಂಚಾಯತ್ ಅದು? ಬೆಂಕಾಳ ಪಂಚಾಯತ್ ಸರ್. ಕೊಟ್ಟು ನೀವು ಅದಕ್ಕೆ ಸ್ವೀಕೃತಿ ಪಡ್ಕೊಂಡಿದ್ರಾ ಅದ ಫಾರ್ಮ್ ನಂಬರ್ 6 ಕೊಟ್ಟು? ಹಾ ಕೊಟ್ಟಿದ್ದೀನಿ ಸರ್, ಎಲ್ಲ ಆಗಿದೆ ಸರ್. ಆದ್ರೆ ಜಾಬ್ ಕಾರ್ಡ್ ನಂಬರ್ ಕೊಟ್ಟಿದ್ದೆ ಸರ್, ಬರೀ ಜಾಬ್ ಕಾರ್ಡ್ ನಂಬರ್ ಅಂತ ಕೊಟ್ಟಿದ್ದೆ ಸರ್, ನಿಮ್ ಕೆಲಸ ಮಾಡಬಹುದು ಅಂತ ಹೇಳಿ ಸರ್. ಹೆಸರು ಮತ್ತು ಜಾಬ್ ಕಾರ್ಡ್ ನಂಬರ್ ಹಾಕಿ ಗ್ರಾಮ ಪಂಚಾಯತಿ PDO ಅವರಿಗೆ ಸಲ್ಲಿಸಿ ಅವ್ರ ಕಡೆಯಿಂದ ಸ್ವೀಕೃತಿ ಪಡಿಬೇಕು. ಸ್ವೀಕೃತಿ ಪಡೆದ 15 ದಿನದಲ್ಲಿ ಕೆಲಸ ಕೊಡದೇ ಇದ್ದ ಪಕ್ಷದಲ್ಲಿ ನಿಮಗೆ ನಿರುದ್ಯೋಗ ಭತ್ತೆ ಕ್ಲೇಮ್ ಮಾಡಬಹುದು. ಸಿಕ್ಸ್ ನಂಬರ್ ಫಾರ್ಮ್ ಕೊಟ್ಟ ಮೇಲೆ NMR ಜನರೇಟ್ ಮಾಡ್ತಾರೆ, ಅಂದ್ರೆ ನಿಮಗೆ ಕೆಲಸ ಮಾಡ್ರಿ ಅಂತ ಒಂದು NMR ಕೊಡ್ತಾರೆ. ಆ NMR ದಲ್ಲಿ ಕೂಲಿಕಾರರ ಹೆಸರು ಇರ್ತದೆ, ಡೇಟ್ ಇರ್ತದೆ, ಯಾವ ಡೇಟಿಗೆ ಏನ್ ಕೆಲಸ ಮಾಡಿದ್ರು ಅನ್ನೋದು. ಅಟೆಂಡೆನ್ಸ್ ಹಾಕಿ MB ಬರೆದು MIS ಮಾಡ್ತಾರೆ. MIS ಮಾಡಿದ ಮೇಲೆ FTO ಮಾಡಿದರೆ ನಿಮ್ಮ ಅಕೌಂಟಿಗೆ ನೇರವಾಗಿ ದುಡ್ಡು ಜಮಾ ಆಗುತ್ತೆ. ಮಾಡಿವೆ ಅಂತಂದ್ರೆ NMR ಜನರೇಟ್ ಆಗಿದೆಯಾ ಅಲ್ಲಿ? ಇಲ್ಲ ನರೇಶ್ ಅವ್ರೆ, ನೀವು ಫಾರ್ಮ್ ನಂಬರ್ 6 ಕೊಟ್ಟಿದ್ರೆ ಅವ್ರ NMR ತೆಗೆದು ನಿಮ್ ಕೆಲಸ ಕೊಡ್ಬೇಕು ಒಂದು ಆದೇಶ ಕೊಡ್ತಾರೆ. ನಮೂನೆ 8 ಈ ಪ್ಲೇಸಿಗೆ ಈ ಡೇಟಿಗೆ ನೀವು ಕೆಲಸ ಮಾಡಿ ಇಷ್ಟು ದಿವಸ ಅಂತ, ಅದ್ ನೀವು ಕೊಟ್ಟಬೇಕು ಮಾಡಬೇಕು. ನೀವು 6 ಆಯ್ತು ಅಂತ ಹೇಳ್ತಾ ಇದ್ದೀರಿ, ನಾನು ಸಂಬಂಧಪಟ್ಟ PDO ಮಾತಾಡಿ ನಾಳೆನೆ ಮಾತಾಡ್ತೀನಿ. ನಿಮ್ ಫಾರ್ಮ್ ನಂಬರ್ 6 ಕೊಟ್ರೆ ಅವ್ರ ನಾಳೆ ಮಾತಾಡ್ತೀನಿ, ನಿಮ್ ಕೆಲಸ ಕೊಡ್ತಾರೆ ಅವರು. ಅವ್ರು ನಮ್ NMR ತೆಗೆದ್ಬೇಕ ನಿಮ್ಗೆ ಕೆಲಸ ಮಾಡೋಕೆ ಅವಕಾಶ ಇರುತ್ತೆ ಅಲ್ಲಿ. ಕೊಟ್ರೆ ನೀವು ಸ್ವೀಕೃತಿ ಇದೇನಾ? ಸ್ವೀಕೃತಿ ಪತ್ರ ಕೊಟ್ಟಿದ್ರಿ? ಕೊಟ್ಟದಕ್ಕೆ ಏನ ಬೇಕಲ್ಲ, ನಾನು ಕೊಟ್ಟದಕ್ಕೆ ಇದು ಬೇಕಲ್ಲ, ನಾನು ಸ್ವೀಕೃತಿ ಪಡೆದಿನಿ. ಕೊಟ್ಟದ ರಿಶೂರ್ಡ್ ಮಾಡ್ಕೋಬೇಕು. ರಿಶೂರ್ಡ್ ಮಾಡಿದ್ರೆ ನಿಮ್ ಕಾಪಿ ಇದ್ರೆ ತಾಲೂಕ್ ಪಂಚಾಯತ್ ಕಾಂಟ್ಯಾಕ್ಟ್ ಮಾಡಿ ತಾಲೂಕ್ ಪಂಚಾಯತ್ ಅವ್ರಿಗೆ ನಾವು ಹೇಳಿರ್ತೀವಿ. ಸರಿ ಸರ್, ತುಂಬಾ ಧನ್ಯವಾದಗಳು ಸರ್ ಕರೆ ಮಾಡಿದಕ್ಕೆ. ಸರ್, ಇವಾಗ ಈ ನರೇಗಾ ಯೋಜನೆ ಅಡಿಯಲ್ಲಿ ಈಗ ವೈಯಕ್ತಿಕ ಕಾಮಗಾರಿಗಳಂತಿದೆ, ಸಮುದಾಯ ಮಟ್ಟದಲ್ಲಿರೋ ಕಾಮಗಾರಿ ಏನೆಲ್ಲ ಇದೆ ಸರ್? ಅದು ಬಹಳಷ್ಟಿವೆ. ಅದರಲ್ಲಿ ಉದ್ಯೋಗ ಖಾತ್ರಿಯಲ್ಲಿ ಸುಮಾರು 512 ಏನೋ ವರ್ಕ್ಗಳಿವೆ. ಅದರಲ್ಲಿ ಅಂದ್ರೆ ಕೆಲವು ಕೆಲಸಗಳು ಆ ಏರಿಯಾಗೆ ಸಂಬಂಧಪಟ್ಟವಿರ್ತವೆ. ಇದು ಆಯ್ಕೆ ಮಾಡೋದು ಯಾರು ಸರ್? ಅಂದ್ರೆ ನಾನು ಆಯ್ಕೆ ಮಾಡ್ಕೋಬೇಕಾ, ನಾನು ವೈಯಕ್ತಿಕ ಕಾಮಗಾರಿಗೆ ಮಾಡ್ಕೋತೀನಿ? ಇಲ್ಲ, ಈಗ ಗ್ರಾಮ ಸಭಾ ಮತ್ತು ವಾರ್ಡ್ ಸಭಾದಲ್ಲಿ ಚರ್ಚೆ ಆಗುತ್ತವೆ. ಒಂದು ವಾರ್ಡ್ ಸಭಾದಲ್ಲಿ ಅಂದ್ರೆ ಒಂದು ವಾರ್ಡ್ನಲ್ಲಿ ಆ ಸಂಬಂಧಪಟ್ಟ ಏನು ಚುನಾಯಿತ ಪ್ರತಿನಿಧಿ ಇರ್ತಾನೆ, ಅದಕ್ಕೆ ಅಧ್ಯಕ್ಷ ಇರ್ತಾನೆ. ಅಲ್ಲಿ ಎಷ್ಟು ಸರ್ವೆ ನಂಬರ್ ಇವೆ, ಆ ಸರ್ವೆ ನಂಬರ್ ದಲ್ಲಿ ಏನೇನು ಕೆಲಸ ಮಾಡಬಹುದು ಚರ್ಚೆ ಮಾಡಬೇಕು. ಅವರು ಆ ಒಂದು ವಾರ್ಡ್ ಸಭೆಯಲ್ಲಿ ಚರ್ಚೆ ಮಾಡಿ ನಮ್ಮ ಒಂದು ವಾರ್ಡ್ನಲ್ಲಿ ಏನೇನು ಸಂಬಂಧ ಇವೆ ಕೆಲಸಗಳು ತಗೋಬಹುದು. ನಾವು ಈ ಸರ್ವೆದಲ್ಲಿ ಈ ಕೆಲಸ ಮಾಡಬಹುದು, ಕೃಷಿ ಹೊಂಡ ಮಾಡಬಹುದು, ಬದು ನಿರ್ಮಾಣ ಮಾಡಬಹುದು, ವರ್ಮಿ ಕಾಂಪೋಸ್ಟ್ ಮಾಡ್ಕೋಬಹುದು, ಎತ್ತುಗಳು ಏನೇ ಇದ್ರೆ ವರ್ಮಿ ಕಾಂಪೋಸ್ಟ್ ಮಾಡ್ಕೋಬಹುದು, ಆಮೇಲೆ ನಮ್ಮನ್ನ ಡ್ರೈನ್ ಮಾಡಬಹುದು ಆ ಒಂದು ವಾರ್ಡ್ ಅಲ್ಲಿ. ಇವೆಲ್ಲ ಚರ್ಚೆ ಮಾಡಿ ಆದಂತ ಚರ್ಚೆ ಮಾಡಿ ತಗೊಂಡಂತ ಕೆಲಸಗಳನ್ನು ಗ್ರಾಮ ಸಭೆಗೆ ಬರ್ತವೆ. ಆ ಗ್ರಾಮ ಸಭೆಯಲ್ಲಿ ಮತ್ತೆ ಚರ್ಚೆ ಆಗ್ತವೆ, ಚರ್ಚೆ ಆಗಿ ಆದ್ಯತೀಕರಣ ಮಾಡ್ತಾರೆ. ಫಸ್ಟ್ ಇದು, ಸೆಕೆಂಡ್ ಇದು, ಥರ್ಡ್ ಅಂತ ಈ ಆದ್ಯತೀಕರಣ ಮಾಡಿ ಅಧ್ಯಕ್ಷ ಪಿಡಿಒ ಸೈನ್ ಮಾಡಿ ತಾಲೂಕ್ ಪಂಚಾಯತಿಗೆ ಸಬ್ಮಿಟ್ ಮಾಡ್ತಾರೆ. ತಾಲೂಕ್ ಪಂಚಾಯತಿಯನ್ನ ಜಿಲ್ಲಾ ಪಂಚಾಯತಿ ಸಬ್ಮಿಟ್ ಮಾಡಿ ಅನುಮೋದನೆ ತಗೊಂಡ ಮೇಲೆ ಆ ಕೆಲಸಗಳನ್ನು ಕೆಲಸ ಮಾಡ್ಲಕ್ಕೆ ನಾವು ಅರ್ಹರಾಗ್ತೀವಿ. ಅಂದ್ರೆ ಆ ಕೆಲಸ ಮಾಡ್ಲಕ್ಕೆ ಅವಾಗ ನಾವು ಅನುಮತಿ ಕೊಟ್ಟಂಗೆ. ಒಂದು ವೇಳೆ ಆ ಆಕ್ಷನ್ ಪ್ಲಾನ್ ಅಲ್ಲಿ ಆ ಗ್ರಾಮ ಸಭೆಯಲ್ಲಿ ಇದ್ದಿಲ್ಲಂದ್ರೆ ನಾವು ಯಾವ ಕೆಲಸ ಮಾಡಕ್ ಆಗಲ್ಲ. ಅದರಲ್ಲಿ ಏನಾಗ್ತದೆ, ನಮ್ಮ ನೋಂದಾಯಿತ ಜಾಬ್ ಕಾರ್ಡ್ ಎಷ್ಟಿವೆ ಅದರ ಮೇಲೆ ಬಜೆಟ್ ಅಲೋಕೇಶನ್ ಆಗುತ್ತೆ. ಅಂದ್ರೆ ಈಗ ಕೆಲಸ ಮಾಡಿದ್ರೆ 1000 ಜನ ಇದ್ರಂದ್ರೆ 1000 ಇಂಟು 309 ರೂಪಾಯಿ ಇಂಟು 100 ರೂಪೀಸ್ ಇಂಟು 40% ಮೆಟೀರಿಯಲ್ ಬಿಲ್ ಇವೆಲ್ಲ ಕೂಡಿಸಿ ಒಂದು ಘಟಕ ವೆಚ್ಚ ಮಾಡಿ ಆ ಘಟಕ ಈಗ 519 ರೂಪಾಯಿ ಇದೆ. ಒಂದು ಘಟಕ ಒಂದು ಜಾಬ್ ಕಾರ್ಡ್ಗೆ 519 ರೂಪಾಯಿ ಇಂಟು 100 ಇವೆಲ್ಲ ಮಾಡಿ ಒಂದು ಬಜೆಟ್ ತಯಾರು ಮಾಡ್ತಾರೆ. ಆ ಬಜೆಟ್ಗೆ ಅನುಗುಣವಾಗಿ ಕೆಲಸಗಳನ್ನು ಆದ್ಯತೀಕರಣ ಮಾಡಿ ಅದನ್ನು ಸರಿದೂಗಿಸಿ ಒಂದು ಪ್ಲಾನ್ ಮಾಡ್ತಾರೆ. ಆ ಪ್ಲಾನ್ ಅಲ್ಲಿ ಇರಬೇಕು ಕೆಲಸಗಳು. ಆ ಕೆಲಸಗಳು ಪ್ಲಾನ್ ಅಲ್ಲಿ ಇದ್ರೆ ಮಾತ್ರ ನಾವು ಕೆಲಸ ಮಾಡ್ಲಕ್ ಬರ್ತದೆ. ಹೊರತಾಗಿ ನೇರವಾಗಿ ಯಾವುದೇ ನನಗೆ ಗೊತ್ತಾಯ್ತು ಈ ತರ ನೇರವಾಗಿ ಯಾವುದೇ ಕೆಲಸ ಮಾಡ್ಲಕ್ ಬರಲ್ಲ. ವಾರ್ಡ್ ಸಭೆ ಗ್ರಾಮ ಸಭೆನೇ ಮುಖ್ಯ ಮುಖ್ಯ. ಒಂದ್ ಕರೆ ಇದೆ ಸರ್, ನೋಡೋಣ. ಹಲೋ, ಹಲೋ ರೀ, ಹೇಳಿ ಸರ್, ಎಲ್ಲಿಂದ ಮಾತಾಡ್ತಿದ್ರಿ? ಯಾರು? ಶಿವಪುರ ತಾಲೂಕ್ ಮಾತಾಡಿ. ತಮ್ಮ ಹೆಸರು? ತಮ್ಮ ಹೆಸರು ಹೇಳಿ ಸರ್, ತಮ್ಮ ಹೆಸರು ಹೇಳಿ. ಚಂದ್ರಶೇಖರ್ ತೋರಿ. ಚಂದ್ರಶೇಖರ್ ಅಂತನಾ? ಹೌದ್ರಿ, ಹೇಳಿ ಸರ್. ಇದು ರೀ ನಮ್ ಬಳಬಟ್ಟಿ ಪಂಚಾಯತಿ ಬರ್ತಾರೆ ನಮ್ಗ. ಬಳಬಟ್ಟಿ ಗ್ರಾಮ ಸಭಾ ಆದ್ರೆ ಎಷ್ಟಿಗೆ ಮನಿನೇ ಬಂದಿಲ್ಲ ಅಂತ ಹೇಳ್ತಾರ ನೋಡ್ರಿ. ಬರೀ ಎಷ್ಟಿಗೆ 2 ಸಲ ಐತ್ರಿ. ಮೊದಲ 5 ವರ್ಷನಾಗ ಒಂದೇ ಸಲ ಗ್ರಾಮ ಸಭಾ ಆದ್ರೆ ಎಷ್ಟಿಗೆ ಮನಿನೇ ಬಂದಿಲ್ಲ ಅಂತ ಹೇಳ್ರಿ 3 ಸಲ. ಈ ಸಲನು ಮನ್ನಿ ಗ್ರಾಮ ಸಭಾ ಆಗ್ಯಾದ್ರಿ, ಹೋದ ವರ್ಷ ಮನಿನೇ ಬಂದಿಲ್ಲ ಎಷ್ಟಿಗೆ ಅಂತ ಹೇಳ್ತಾರ್ರಿ. ಮತ್ತೆ ಎಷ್ಟಿಗೆ ಮನಿ ಯಾಕೆ ಬರಲ್ರಿ? ಎಲ್ಲ ಜಾತಿಗೆ ಬರ್ತಾವ, ಎಷ್ಟಿಗೆ ಮನಿನೇ ಇಲ್ಲ ಅಂತ ಎಲ್ಲೋ ಬರ್ತಾವಲ್ಲಿ. ಗ್ರಾಮ ಪಂಚಾಯತಿ ಎಷ್ಟಿಗೆಷ್ಟು ಎಷ್ಟಿಗೆಷ್ಟು ಅಲ್ಪಸಂಖ್ಯಾತರಿಗೆಷ್ಟು ಮತ್ತೆ ಜನರಲ್ಗಂತ ಬರ್ತವೆ ಮನೆಗಳು. ಆ ಮನೆ ಅಲ್ಲಿ ನಿಮ್ಮ ಗ್ರಾಮ ಇದು ಸಾಮಾನ್ಯ ಸಭೆಯಲ್ಲಿ ಯಾವ ಊರಿಗೆ ಎಷ್ಟೆಷ್ಟು ಕೊಡಬೇಕಂತ ನಿಮ್ಮ ಅಧ್ಯಕ್ಷರು ಮತ್ತು ನಿಮ್ಮ ಜನಪ್ರತಿನಿಧಿಗಳನ್ನು ಒಂದು ಡಿಸೈಡ್ ಮಾಡ್ತಾರ. ಅವರು ಯಾವ ಊರಿಗೆ ಎಷ್ಟು ಕೊಡಬೇಕು ಅನ್ನೋದು ಅವರು ಒಂದು ಒಂದು ಡಿಸೈಡ್ ಮಾಡಿದ ಮೇಲೆ ಆ ಊರಿನಲ್ಲಿ ಗ್ರಾಮ ಸಭೆ ಮಾಡಿ ಫೈನಲ್ ಮಾಡ್ತಾರೆ. ಆ ಗ್ರಾಮ ಸಭೆಯಲ್ಲಿ ನಿಮ್ಮ ಊರಲ್ಲಿ ಎಷ್ಟಿ ಮನೆ ಕಡಿಮೆ ಇದ್ರೆ ಬರಲ್ಲ. ಒಂದು ವೇಳೆ ಅದೇ ಅಲ್ಲಿ ಹೋಗಿ ನೀವು ಗ್ರಾಮ ಪಂಚಾಯತಿ ಸಂಪರ್ಕಿಸಿರಿ, ಎಷ್ಟು ಎಷ್ಟಿಗೆ ಬಂದಿವೆ ಎಷ್ಟು ಎಸ್ಸಿಗೆ ಬಂದಿವೆ ಗೊತ್ತಾಗುತ್ತೆ. ಅದು ಇಲ್ಲ ಆನ್ಲೈನ್ ದಲ್ಲಿ ನೋಡಬಹುದು. ವಿಚಾರ ಮಾಡಿವ್ರಿ, ಮನಿ ಬಂದಿಲ್ಲ ಅಂತ ಹೇಳ್ತಾರ್ರಿ. ಹೋದ ಸಲ 5 ವರ್ಷನಾಗ ಮನಿ ಬಂದ್ರು, ಒಂದೇ ಸಲ ಗ್ರಾಮ ಸಭೆ ಮಾಡಿದ್ರೆ ಎಷ್ಟಿಗೆ ಬಂದಾವ ಅಂತ ಹೇಳಿದ್ರೆ 5 ವರ್ಷ ಗ್ರಾಮ ಸಭೆ ಮಾಡಿದ್ರು ಬರೀ ಎಷ್ಟಿಗೆ ಮನಿ ಇಲ್ಲ ಅಂತ ಹೇಳಿ ಬಂದು ಬರ್ತವೆ ಎಲ್ಲರಿಗೂ ಬರ್ತವೆ. ಅದೇ ಬರ್ತವೆ. ನಿಮ್ಗೆ ಮಾಹಿತಿ ಕೊರತೆ ಇದ್ರೆ ನಿಮ್ಗೆ ಅಲ್ಲಿ ನಿಮ್ಮ ಗ್ರಾಮ ಪಂಚಾಯತ್ ಪಿಡಿಒ ಯಾರಿದ್ದಾರೆ ಅಲ್ಲಿ? ಆಯ್ತು, ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ನಾನು ಅವ್ರಿಗೆ ಹೇಳ್ತೀನಿ. ಬರ್ತವೆ ಬರ್ತವೆ ಎಲ್ಲರಿಗೆ ಬರ್ತವೆ ಎಲ್ಲರಿಗೆ ಇರ್ತವೆ. 22-25% ಎಸ್ಸಿ ಎಸ್ಟಿ ಇರ್ತವೆ, 15% ಅಲ್ಪಸಂಖ್ಯಾತರಿಗಾದ್ರೆ ಉಳಿಕಿದ್ವು ಎಲ್ಲ ಜನರಲ್ಲಿ. ಮತ್ತೊಂದ್ರೆ ಮೊನ್ನೆ ನಮ್ಮ ಊರಾಗ 2 ಸಲ ಪೈಪಿನ ಆಗ್ಯದ್ರಿ. ಎರಡು ಸಲ ಪೈಪಿನ ಆದ್ರೂ ಊರನ್ ಜಿಐಪಿಗಳು ಎಲ್ಲ ಕಿತ್ಕೊಂಡು ಕೆಲವು ಮಂದಿ ಮಾರ್ತಾರೆ, ಕೆಲವು ಮಂದಿ ಕಿತ್ತಿಟ್ಕೊಂಡಾರ. ನೋಡ್ರಿ, ಇದು ನೀವು ಬೇರೆ ವಿಷಯ ಏನ್ ಹೇಳ್ತಾ ಇದ್ರಿ. ಇಲ್ಲಿ ಉದ್ಯೋಗ ಖಾತ್ರಿ ನಾವು ಚರ್ಚೆ ಮಾಡ್ತಾ ಇದೀವಿ, ಅದು ಬೇರೆ ವಿಷಯ ಆಗುತ್ತೆ. ನಾವು ಇಲ್ಲಿ ಮಾಡ್ಲಕ್ಕ ಅದು ಸಮಂಜಸ ಅಲ್ಲ ಅಂತ ನನಗೆ ಅನಿಸ್ತದೆ. ಹೌದು ಸರ್, ನರೇಗಾ ಸಂಬಂಧಪಟ್ಟ ಕಾಯಕ ಶಕ್ತಿ ಕಾರ್ಯಕ್ರಮ ಅಲ್ವಾ ಇದು? ಆಯ್ತು ಸರ್, ಆಯ್ತು, ನೋಟ್ ಮಾಡ್ಕೊಂಡಿದ್ದಾರೆ, ಮಾತಾಡ್ತಾರೆ ಸರ್. ಥ್ಯಾಂಕ್ ಯು, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮೇಡಮ್, ಈಗ ನರೇಗಾ ಯೋಜನೆ ಅಡಿಯಲ್ಲಿ ಕೃಷಿಯೇತರ ಕೆಲಸಗಳೇನೆಲ್ಲ ಮಾಡಬಹುದು? ಸರ್, ಇವಾಗ ಈ ನರೇಗಾ ಯೋಜನೆ ಅಡಿಯಲ್ಲಿ ಏನಿದೆ, ಸಮಗ್ರವಾಗಿ ಡೆವಲಪ್ಮೆಂಟ್. ಒಬ್ಬ ರೈತ ಅಂತ ತಗೊಂಡ್ಬಿಟ್ರೆ ಸರ್, ರೈತ ಅಂತ ಬಂದಾಗ ಕೃಷಿ ಒಂದೇ ಇರಲ್ಲ. ಕೃಷಿ ಇರುತ್ತೆ, ತೋಟಗಾರಿಕೆ ಇರುತ್ತೆ, ಹೈನುಗಾರಿಕೆ ಇರುತ್ತೆ, ರೇಷ್ಮೆ ಇರುತ್ತೆ, ಆಮೇಲೆ ಅದೇ ರೀತಿಯಾಗಿ ಅರಣ್ಯ ಇರುತ್ತೆ, ಕರೆಕ್ಟ್. ಅದಕ್ಕೆ ರೈತ ಬಾಂಧವರು ಏನ್ ಮಾಡ್ಬೇಕಂದ್ರೆ, ಅವ್ರು 1 ಹೆಕ್ಟರ್ ಜಮೀನ್ ಇದೆ ಅಂತಂದ್ರೆ, ಸಣ್ಣ ಸಣ್ಣ ರೈತರು 1 ಹೆಕ್ಟರ್ ಜಮೀನ್ ಇದೆ ಅಂತಂದ್ರೆ, ನಮ್ ಕೃಷಿ ಇಲಾಖೆ ಮುಖಾಂತರ ಬದು ನಿರ್ಮಾಣ ಮಾಡ್ಕೊಳ್ಬಹುದು. ತೋಟಗಾರಿಕಾ ಇಲಾಖೆ ಮುಖಾಂತರ ಅವ್ರಿಗೆ ಏನಾದ್ರೂ ನೀರಿದ್ರೆ, ನೀರಾವರಿ ಸೌಲಭ್ಯ ಅವ್ರ ಹತ್ರ ಏನಾದ್ರೂ ಇದ್ರೆ, ಅವರು ತೋಟಗಾರಿಕೆ ಇಲಾಖೆ ಮುಖಾಂತರ ಹಣ್ಣಿನ ಗಿಡಗಳನ್ನೇ ಬೆಳೆಸಿಕೊಳ್ಬಹುದು. ಈಗಿನ ನೀವು ಪರಿಸ್ಥಿತಿ ನೋಡ್ತಾ ಇದ್ದೀವಿ ನಾವು, ಕ್ಲೈಮೇಟಿಕ್ ಚೇಂಜಸ್ ಆಗೋದ್ರಿಂದ ಅವಲಂಬಿತರಾಗಲ್ಲ, ಆಗಂಗಿಲ್ಲ, ಕರೆಕ್ಟ್. ರೈತರು ಏನಾಗುತ್ತೆ ಅಂತ ಎಲ್ಲ ಚಟುವಟಿಕೆಗಳ ಮೇಲೆ ಅವಲಂಬಿತರಾಗಿ ಒಂದು ಹೋದ್ರೂ ಕೂಡ ಮತ್ತೊಂದು ಬಂದೇ ಬರುತ್ತವ್ರೆ. ಹಣ್ಣಿನ ಬೆಳೆಗಳಂತೂ ಯಾವಾಗಲೂ ಬಂದೇ ಬರುತ್ತದೆ, ನಿಶ್ಚಿತ ಆದಾಯ ಇದ್ದಂಗೆ ಆಗುತ್ತೆ. ಮಳೆ ಬರಲಿ ಮಳೆ ಬರದೇ ಇರಲಿ, ಕರೆಕ್ಟ್. ಹೌದು, ಸಮಥಿಂಗ್ ದೇ ವಿಲ್ ಗೆಟ್ ಇಟ್. ಅದಕ್ಕೆ ನಾವೇನ್ ಹೇಳ್ತಿರೋದು ರೈತ ಬಾಂಧವರಲ್ಲಿ, ನಾವು ಏನ್ ಬದು ಹಚ್ಕೋತೀರಿ, ಬದುಗಳ ಸುತ್ತಲೂ ಕೂಡ ನೀವು ಒಂದು ಫಾರೆಸ್ಟ್ ಅರಣ್ಯ ಗಿಡಗಳನ್ನ ಹಚ್ಚಿ, ಅದನ್ನ ನರೇಗಾದಲ್ಲಿ ಮಾಡಿ, ಅದೇ ರೀತಿಯಾಗಿ ವೈಡ್ ಸ್ಪೇಸ್ ಅಲ್ಲಿ ನೀರಾವರಿ ಸೌಲಭ್ಯ ಏನಾದ್ರೂ ಇದ್ರೆ ತಾವು ತೋಟಗಾರಿಕೆ ಬೆಳೆಗಳನ್ನ ಬೆಳೀರಿ. ಈಗ ನೋಡಿ ಮೇಡಮ್, ಬದು ನೀವು ಹೇಳಿದ್ರಿ, ಬದು ಸುತ್ತ ನೀವು ಗಿಡಗಳನ್ನ ಹಚ್ಕೊಳ್ಳೋದ್ರ ಬಗ್ಗೆ, ಇದನ್ನ ಅವ್ರು ಬೇಡಿಕೆ ಇಡೋದ್ರೆ ಗ್ರಾಮಸಭೆಯಲ್ಲಿ ಹಾಕ್ಬೇಕಲ್ಲ ಎಲ್ಲವನ್ನು ಕೂಡ ಗ್ರಾಮಸಭೆಯಲ್ಲಿ ಹಾಕ್ಬೇಕು. ದಿಸ್ ಇಸ್ ರೈಟ್ ಟೈಮ್. ಇವಾಗ ಏನಿದೆ, ಇನ್ನು ನೆಕ್ಸ್ಟ್ ಇಯರ್ ಹಚ್ಕೊಳ್ತಾರ ಅವರು, ಏಪ್ರಿಲ್ ಅಲ್ಲಿ ಅವ್ರು ಹಚ್ಕೊಳ್ಳೋ ಕೆಲಸ ಮಾಡಬೇಕಾಗುತ್ತೆ. ಇವಾಗ ಏನಾದ್ರು ಇಟ್ಕೊಂಡ್ಬಿಟ್ಟು ಆಕ್ಷನ್ ಪ್ಲಾನ್ ಅಲ್ಲಿ ಗ್ರಾಮಸಭೆ ಅಪ್ರೂವ್ ಆಗಿಬಿಟ್ಟು ಗ್ರಾಮ ಪಂಚಾಯತಿ ಮುಖಾಂತರ ತಾಲೂಕ್ ಪಂಚಾಯತಿಯಲ್ಲಿ ಕೊಟ್ರೆ ಆಕ್ಷನ್ ಪ್ಲಾನ್ ಅಪ್ರೂವ್ ಆಗುತ್ತೆ, ಅವಾಗ ಅವ್ರು ಕೆಲಸ ಮಾಡಕ್ ಅನುಕೂಲ ಆಗುತ್ತೆ. ಮುಂದ್ ಜೂನ್ ಜುಲೈ ಅಲ್ಲಿ ಮಳೆ ಬರುತ್ತೆ, ಅವಾಗ ಗಿಡ ಹಚ್ಕೊಳಕ್ಕೂ ಅನುಕೂಲ ಆಗುತ್ತೆ. ಅದಕ್ಕೆ ನಾವೇನ್ ಹೇಳ್ತಿರೋದು, ರೈತ ಬಂದವರಿಗೆ ಒಂದ್ ಹೆಕ್ಟರ್ ಜಮೀನಿದ್ದು ಅಥವಾ ಒಂದ್ ಎಕರೆ ಜಮೀನಿದ್ದು ಅವ್ರ ಹತ್ರ ನೀರಾವರಿ ಸೌಲಭ್ಯ ಏನಾದ್ರು ಇದ್ರೆ ಕಂದಕ ಬದುಗಳನ್ನು ನಿರ್ಮಾಣ ಮಾಡಿ, ಕಂದಕ ಬದುಗಳನ್ನ ಏನ್ ಅಂದ್ರೆ ಟೆನ್ಸ್ ಕಮ್ಮ ಬಣ್ಣ ಅಂತ ಏನ್ ಹೇಳ್ತೀವಿ, ನಡು ನಾವು ಬರ್ಮ್ ಏನ್ ಬಿಡ್ತೀವಿ, ಬರ್ಮ್ ಮೇಲ್ಗಡೆ ಅವರು ನುಗ್ಗೆ ಗಿಡಗಳನ್ನ ಕರಿಬೇವು ಗಿಡಗಳನ್ನ ಮಳೆಗಾಲಲ್ಲಿ ಏನಾದ್ರು ಹಚ್ಕೊಂಡು ಬಿಟ್ರೆ ಏನ್ ನೀರ್ ಶೇಖರಣೆ ಆಗುತ್ತ ಅದರಲ್ಲೇ ಅದು ಒಂದ್ ಸರ್ವೇವ್ ಆಗುತ್ತ. ಆಮೇಲೆ ಬದುಗಳನ್ನು ಕೂಡ ಸ್ಟ್ರಾಂಗ್ ಆಗ್ತಾವ, ಕರೆಕ್ಟ್, ಎಲ್ಲ ಬದುಗಳು ಕೂಡ ಸ್ಟ್ರಾಂಗ್ ಆಗ್ತಾವ. ಆಮೇಲೆ ಆ ಬದುಗಳ ಮೇಲ್ಗಡೆ ನಾವು ಅವರು ಕಾಯಿಪಲ್ಯಗಳನ್ನ ವೆಜಿಟೇಬಲ್ ಅನ್ನ ಹಾಕೋಬಹುದು, ಬೇರೆ ಕಡೆ ಎಲ್ಲ ಹೋಗಿ ನೋಡಿ ಎಲ್ಲವನ್ನೂ ಹಾಕೋತಿದ್ದಾರೆ. ಅದಕ್ಕೆ ರೈತ ಬಂದ್ರೆ ಕೇಳ್ಕೊಳೋದು ಏನಂದ್ರೆ, ನಾವು ನೀವು ನರೇಗಾ ಮುಖಾಂತರ ಒಂದು ವರದಾನ ಇದ್ದಂಗ, ನರೇಗಾ ತಮ್ಮ ಹೊಲದಲ್ಲಿ ಕೆಲಸ ನಿರ್ವಹಿಸಿ ಅದಕ್ಕೆ ಕೂಲಿಯನ್ನ ಸರ್ಕಾರದಿಂದ ಪಡೆಯೋದು, ತಮ್ಮ ಹೊಲ ಡೆವಲಪ್ ಮಾಡ್ಕೊಂಡು ಸರ್ಕಾರನ ಕೂಲಿ ಪಡೋದು, ಎಲ್ಲಿದೆ ಹೇಳಿ ಇದನ್ನ? ಅದಕ್ಕೆ ವಿಶೇಷವಾದಂತಹ ಯೋಜನೆ. ಚರ್ಚೆ ಮುಂದುವರ್ಸೋಣ ಮೇಡಮ್, ಒಂದು ಕರೆ ಇದೆ. ಹಲೋ ಹಲೋ ಹಲೋ ಹೇಳಿ ಸರ್, ತಮ್ಮ ಪರಿಚಯ ಮಾಡಿಕೊಡಿ. ಹಲೋ ನಮಸ್ಕಾರ ಸರ್. ಸರ್ ನಮಸ್ತೆ ಸರ್, ನಾನು ಚಿತ್ತಾಪುರ ತಾಲೂಕು ಬಂಕಲ್ಗರಿಂದ ಶಾಂತ್ ಕುಮಾರ್ ಅಂತ ಮಾತಾಡ್ತಾ ಇದ್ದೀನಿ ಸರ್. ಹಾ ಹೇಳಿ ಸರ್, ತಮ್ಮ ಪ್ರಶ್ನೆ ಏನು ಸರ್? ನಮ್ದು ಒಂದು ರಿಕ್ವೆಸ್ಟ್ ಸರ್, ಈಗ ಫಿಸಿಕಲ್ ಹ್ಯಾಂಡಿಕ್ಯಾಪ್ ವಿಶೇಷ ಚೇತನರು ಏನು ಇರ್ತಾರೆ ಹೇಳ್ತಾರೆ. ಹಾ ಸರ್. ಸರ್ ಅವರಿಗೆ ಸ್ವಲ್ಪ ಊರಲ್ಲಿ ಹತ್ರವಾಗಿ ಇರ್ತಕ್ಕಂತ ಕೆಲಸ ಏನು ಕೊಟ್ರೆ ಬಹಳ ಒಳ್ಳೇದಾಗುತ್ತೆ ಸರ್. ಸಾರ್ವಜನಿಕರ ತರ ಅವರು ದೂರವಾಗಿ ಮಾಡಕ್ ಆಗಲ್ಲ ಸರ್. ಅದೇ ಇವಾಗ ಹೇಳ್ತಾ ಇದ್ರು ಸರ್, ನಬಿ ಸರ್ ಅದನ್ನೇ ವಿವರಣೆ ಕೊಡ್ತಾ ಇದ್ರು, ಉತ್ತರ ಕೊಡ್ತಾರೆ ಸರ್. ಅದೇ ಹೇಳಿದ್ನಲ್ಲ ನಾನು, ವಿಶೇಷ ಚೇತನರಿಗೆ ಅವರಿಗೆ ಅನುಕೂಲವಾಗುವ ರೀತಿಯಲ್ಲಿ ಕೆಲಸ ಕೊಡಬೇಕಂತ ಉದ್ಯೋಗ ಖಾತ್ರಿಯ ಒಂದು ಯೋಜನೆಗಳಲ್ಲಿ ಇದೆ. ಅವರಿಗೆ ನಾ ಹೇಳಿದ್ನಲ್ಲ, ಅಗುರವಾದ ಕೆಲಸ ಮತ್ತ ಅದೇ ಅದೇ ನಾ ಹೇಳ್ತಾ ಇದ್ದೀನಿ. ಅದೇ ಅದೇ ತರ ಅವರಿಗೆ ಎಷ್ಟು ಅನುಕೂಲ ಆಗ್ತಾ ಅಷ್ಟು ಅನುಕೂಲ ಮಾಡೋದಕ್ಕ ಸಾಧ್ಯ ಮಾಡಬೇಕು. ಇದರ ಬಗ್ಗೆ ನಾವು ನಿಮ್ಮ ಬಂಕಲ್ಗ ಪಿಡಿಒ ಅವರಿಗೆ ನಾವು ಹೇಳ್ತೀವಿ. ನಿರ್ದೇಶನ ಕೊಡ್ತೀನಿ ಅಂತ ಹೇಳಿದರೆ ನೋಡೋಣ ಸರ್, ಮುಂದಿನ ದಿನಗಳಲ್ಲಿ ಮತ್ತೆ ಅಪ್ರೋಚ್ ಮಾಡಿ ನೀವು. ತುಂಬಾ ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕೆ. ಮೇಡಮ್, ಕೊನೆಯದಾಗಿ ರೈತರಿಗೆ ಏನ್ ಸಲಹೆ ಕೊಡ್ತೀರಾ, ಕಾರ್ಯಕ್ರಮ ಮುಗಿಯೋ ಹಂತಕ್ಕೆ ಬಂತು? ಸರ್ ರೈತರಿಗೆ ನಾನು ಈ ಒಂದು ಆಲ್ ಇಂಡಿಯಾ ರೇಡಿಯೋ ಮುಖಾಂತರ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ಸಮಗ್ರ ಕೃಷಿಯನ್ನು ಅನುಸರಿಸಿ, ಕರೆಕ್ಟ್, ಒಂದೇ ಬೆಳೆ ಮೇಲೆ ನೀವು ಅವಲಂಬಿತರಾಗಬೇಡಿ. ಸೊ ಕೃಷಿ, ತೋಟಗಾರಿಕೆ, ಅರಣ್ಯ, ಅದೇ ರೀತಿಯಾಗಿ ದನಗಳನ್ನ ಸಾಕಿ, ಹೌದಾ, ದನವೇ ನಂಬುದು ಕೃಷಿಯ ಸಂಪತ್ತು. ಅದಕ್ಕೆ ಒಂದರಿಂದ ಒಂದು ಆದಾಯ ಬಂದ, ಒಂದ್ ಎಕರೆಯಲ್ಲಿ ನೀವು ಮನಸ್ಸು ಮಾಡಿದ್ರೆ 1 ಲಕ್ಷ ರೂಪಾಯಿ ಆರಾಮಾಗಿ ತೆಗಿಬಹುದು. ಬರೀ ತೊಗರಿ ತೊಗರಿ ಅಂತ ಹೋಗ್ಬೇಡಿ, ಕರೆಕ್ಟ್, ಎಲ್ಲ ಬೆಳೆಗಳನ್ನ ಬೆಳೆದು ಸಮಗ್ರ ಕೃಷಿ ಅನುಸರಿಸಿ. ಈ ಸರ್ತಿ ನೆಟ್ಟಿ ರೋಗ ಬಂದು ತುಂಬಾ ಕಷ್ಟದಲ್ಲಿದ್ದಾರೆ. ಅದಕ್ಕೆ ರೈತ ಬಾಂಧವರಿಗೆ ನಾವು ಇದನ್ನ ಎಲ್ಲರೂ ಕೂಡ ಚೆನ್ನಾಗಿರಿ, ಕೆಲಸ ನಿಮ್ ಹೊಲದಾಗ ನೀವು ಕೆಲಸ ಮಾಡಿ, ಒಂದು ಈ ರೀತಿ ಯೋಜನೆ ಬಂದಿದೆ ಮಾಡ್ಕೊಳ್ಳಿ ಅಂತ ನಾನು. ಸೊ 1 ಎಕರೆಯಿಂದ 1 ಲಕ್ಷ ಆದಾಯ ತರುವಂಗ ಆಗ್ಬೇಕು ರೈತರು. ಒಂದು ಕೃಷಿಯನ್ನ ಬಿಸ್ನೆಸ್ ಆಗಿ ನೋಡಿ. ನಾವ್ ಹೆಂಗ ಒಂದು ಕೆಲ್ಸಕ್ಕೆ ಹೋಗ್ತೀವಿ, ನಾವು ಕೆಲ್ಸಕ್ಕೆ ಹೋಗ್ಬೇಕು ಬೆಳಗ್ಗೆ 8-10 ಗಂಟೆಯಿಂದ ಸಂಜೆ 5 ತನಕ ದುಡ್ತೀವಿ. ಅದೇ ರೀತಿಯಾಗಿ ನೀವು ನಿಮ್ ಹೊಲಕ್ಕೆ ನೋಡ್ ಹೋಗಿ ಏನಾಗ್ತಿದೆ ಅಂತ ನೋಡಿ, ಕರೆಕ್ಟ್. ಬರೀ ಬೆಳೆ ಬೆಳೆದ್ಬಿಟ್ಟು ಮನೆಯಲ್ಲಿ ಕೂರೋದಲ್ಲ, ಏನಾಗಿದೆ ಅದಕ್ಕೆ ಅವ್ರ ಜೊತೆ ಮಾತಾಡಿ, ಅವಾಗ ಗೊತ್ತಾಗುತ್ತೆ ನಮಗ. ಹಣ್ಣಿನ ಗಿಡಗಳನ್ನ ಬೆಳೆಯಿರಿ, ದನಗಳನ್ನ ಸಾಕಿ, ಬದುಗಳನ್ನ ಚೆನ್ನಾಗಿಟ್ಕೊಳ್ಳಿ, ನರೇಗಾ ಯೋಜನೆಯಲ್ಲಿ ಬದುಗಳನ್ನು ನಿರ್ಮಾಣ ಮಾಡಿ, ಕೃಷಿ ಹೊಂಡಗಳನ್ನು ನಿರ್ಮಾಣ ಮಾಡ್ಕೊಳ್ಳಿ ಅಂತ ಹೇಳಿ, ತಮ್ಮ ಒಂದು ಕೃಷಿ ಸಂಪತ್ತನ್ನು ಹೆಚ್ಚಿಸಿಕೊಳ್ಳಿ ಅಂತ ನಾ ಈ ಮೂಲಕ ರೈತರಲ್ಲಿ ಕಳಕಳಿಯಿಂದ ಕೇಳಿಕೊಳ್ಳುತ್ತೇನೆ. ಒಳ್ಳೆ ಸಲಹೆ ಮೇಡಮ್. ಸರ್ ನಬಿ ಸರ್, ತಾವು ಏನು ಕಿವಿ ಮಾತು ಹೇಳ್ತೀರಾ? ನಾನು ಒಂದು ಕಿವಿ ಮಾತು ಏನು ಹೇಳಂತಂದ್ರೆ, ಈ ಒಂದು ಉದ್ಯೋಗ ಖಾತ್ರಿ ಭಾರತ ದೇಶದಲ್ಲಿ ಅತಿ ದೊಡ್ಡ ಒಂದು ಯೋಜನೆ. ಇದು 1 ಲಕ್ಷ ಕೋಟಿಗಿಂತ ಒಂದು ಬಜೆಟ್ ಇದಕ್ಕೆ ಅಲೋಕೇಶನ್ ಮಾಡಿದ್ದಾರೆ. ಇದು ಎಲ್ಲರೂ, ಎಲ್ಲಾ ರೈತ ಬಾಂಧವರು ಮತ್ತು ನಮ್ಮ ಕೃಷಿ ಪ್ರಧಾನ ದೇಶವಾಗಿರುವುದರಿಂದ ಮೇಡಮ್ ಅಂತ ಹೇಳಿದಂಗೆ ಒಂದು ಸಮಗ್ರ ಕೃಷಿ ನಾವು ಅಳವಡಿಸಿ, ಬರೀ ತೊಗರಿ ಅದೆಲ್ಲ, ಎಲ್ಲ ಹಣ್ಣುಗಳು ತರಕಾರಿಗಳು ಬೇರೆ ಬೇರೆ ಬೇರೆ ಕ್ರಾಪನ್ನು ನಾವು ಬೆಳೆದು ಒಂದು ಕಮರ್ಷಿಯಲ್ ಆಗಿ ಒಂದು ಈ ಥರ ಒಂದು ಮಾಡೋದ್ರಿಂದ ನಾವು ನಮ್ಮ ಇನ್ಕಮ್ ಜನರೇಷನ್ ಅನ್ನು